ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಸ್ನಾತಕೋತ್ತರ ಕೋರ್ಸುಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28. ಹೆಚ್ಚಿನ ಮಾಹಿತಿಗೆ ವಿವಿಯ ವೆಬ್ಸೈಟ್ www.asduac.in ಗೆ ಭೇಟಿ ನೀಡಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಸ್ನಾತಕೋತ್ತರ ಕೋರ್ಸುಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28. ಹೆಚ್ಚಿನ ಮಾಹಿತಿಗೆ ವಿವಿಯ ವೆಬ್ಸೈಟ್ www.asduac.in ಗೆ ಭೇಟಿ ನೀಡಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ, ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ, ಘನ ಕೃಷಿ. ಐದನೇ ಪ್ರಕರಣವು ಹೊಲಗಳನ್ನು ಹೂಡಿ ಹರಗುವುದು. ಹೊಲಗಳನ್ನು ಹೂಡಿ ಹರಗುವುದು. ಹೊಲಗಳನ್ನು ಹೂಡಿ ಹರಗುವುದು. ಭೂ ನಿರ್ಮಾಣ ಕಾಲದಿಂದ ಇವತ್ತಿನವರೆಗೂ ಕೃಷಿಕರಾದ ಯಾವತ್ತೂ ಜನರು ಹೊಲಗಳ ವ್ಯವಸಾಯದಲ್ಲಿ ನೇಗಿಲೆಯನ್ನು ಹೊಡೆದು ಹರಗಿ ಬಿತ್ತುತ್ತಾರೆ. ಆದರೆ ಭೂಮಿಯನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕ ಹಾಗೆ ಕಷ್ಟ ಮಾಡುವ ಯುಕ್ತಿ ಇಲ್ಲದೆ ಬೆಳೆಯನ್ನು ಕೆಡಿಸಿಕೊಳ್ಳುತ್ತಾರೆ. ಅಂದರೆ ಎರೆಯ ಭೂಮಿ, ಮಡಿಯ ಭೂಮಿ, ಒಂಡು ಭೂಮಿ, ಇಂಥ ಭೂಮಿಗಳಿಗೆ ಇಲ್ಲಿ ಹೇಳಿದಂತೆ ಸಕಲ ಯುಕ್ತಿಗಳನ್ನು ತಿಳಿದು ಹದದ ಮೇಲೆ ಕಷ್ಟ ಮಾಡುತ್ತಾ ಹೋದರೆ ಪ್ರತಿ ವರ್ಷ ಕೂರಿಗೆಗೆ 30 ಹೇರಿನಂತೆ ತಪ್ಪದೆ ಬೆಳೆಯುವುದು. ಕೇಸರಿ ಅಥವಾ ಸ್ವಲ್ಪ ಕಪ್ಪು ಭೂಮಿಯಾಗಿದ್ದರೆ ಇಂಥ ಹೊಲಗಳಲ್ಲಿ ಪ್ರತಿ ಕೂರಿಗೆಗೆ 20-25 ಹೇರಿನಂತೆ ಬೆಳೆಯುವುದಕ್ಕೆ ಸಂಶಯವಿಲ್ಲ. ಮತ್ತು ಮೊರಡಿ, ಮಸಾರಿ, ಉಸುಕು, ಹಾಳು, ಸೌಳು, ಕರ್ಲು, ಗರ್ಸು ಮುಂತಾದ ಕನಿಷ್ಠ ಭೂಮಿಗಳಿಗಾದರೂ 3 ವರ್ಷಕ್ಕೊಮ್ಮೆ ಗೊಬ್ಬರವನ್ನು ಹಾಕುತ್ತಾ ಪ್ರತಿ ವರ್ಷ ಮಡಿಕೆಯನ್ನು ಹೊಡೆದು ಹದದ ಮೇಲೆ 3-4 ಸಾಲು ಹರಗುತ್ತಾ ಚೆನ್ನಾಗಿ ಹಸಿಯ ನೋಡಿ ಹಾಗೂ ಹದದ ಕಾಲ ನೋಡಿ ಬಿತ್ತಿದ ಮೇಲೆ 3 ಸಾಲು ಎಳೆ ಹೊಡೆದು 2 ವೇಳೆ ಸದಿಯ ತೆಗೆಸಿದರೆ ಪ್ರತಿ ಕೂರಿಗೆಗೆ 15-20 ಹೇರು ಬೆಳೆಯಬಹುದು. ಅಥವಾ ತೀರಾ ಕನಿಷ್ಠ ಪಕ್ಷದಲ್ಲಿ ಕೂರಿಗೆಗೆ 10 ಹೇರಿನಂತೆ ಬೆಳೆಯುವುದಕ್ಕೆ ಏನೂ ಸಂಶಯವಿಲ್ಲ. ಅಜಮಾಸು 4 ಎಕರೆ ಭೂಮಿಗೆ 1 ಕೂರಿಗೆ ಭೂಮಿಯಾಗುವುದು ಮತ್ತು 5 ಬಿಗೆ ಭೂಮಿಗೂ ಕೂರಿಗೆ ಅನ್ನುವರು. ಕೃಷಿಕರಲ್ಲಿ ಸರ್ವ ಜನರು ಯುಕ್ತಿ ಇಲ್ಲದೆ ತ್ರಾಣವಿಲ್ಲದ ಎತ್ತುಗಳಿಂದ ವರ್ಷ ವರ್ಷಕ್ಕೂ 1 ಸಾಲು ಹರಗುತ್ತಾರೆ. ಇಲ್ಲವಾದರೆ ಹಸಿಯಾದಾಗಲೇ ಹಾಗೆ ಬಿತ್ತಿದರೂ ಬಿತ್ತುತ್ತಾರೆ. ಇದಲ್ಲದೆ ಅನೇಕ ಹೊಲಗಳು 100 ವರ್ಷದಿಂದ ಗೊಬ್ಬರವನ್ನು ಕಾಣದೇ ಇರುವವು ಮತ್ತು ಬೇಸಿಗೆಯಲ್ಲಿ ಭೂಮಿ ಕಾಯ್ದು ಮಳೆಯಾದಾಗಲೇ ಆ ಭೂಮಿಯ ಕಾದ ಮಣ್ಣಿನ ಸಾರವು ಹೊಲದಲ್ಲಿ ಇಮರಿಕೊಂಡರೆ ಆ ಭೂಮಿಯು ಅತಿ ಉತ್ತಮ ಹದಕ್ಕೆ ಬರುವುದು. ಆ ನೀರು ಹೊಲದಲ್ಲಿ ನಿಲ್ಲುವ ಹಾಗೆ ಒಡ್ಡು ಹಾಕಿಸಿದ ಕಾರಣ ಮೊದಲು ಕಾವಿನ ನೀರು ಹರಿದು ಹೋದರೆ ಆ ಭೂಮಿಯ ರುಚಿಯು ಹೋಗಿ ಬೆಳೆಗೆ ಉತ್ತೇಜನ ಕೊಡಲಾರದು. ಮತ್ತು ಪ್ರತಿ ವರ್ಷಕ್ಕೂ ಮಡಿಕೆ ಹೊಡೆದರೆ ಮೇಲಿನ ನಿಸ್ಸಾರವಾದ ಮಣ್ಣು ಕೆಳಗಾಗಿ ಭೂಮಿಯಲ್ಲಿ ರಸವತ್ತಾದ ಕೆಳಗಿನ ಮಣ್ಣು ಮೇಲೆ ಬಂದರೆ ಅದೊಂದು ಪರಿಯಲ್ಲಿ ಬೆಳೆಗೆ ಉತ್ತಮ ಸಾಧನವು. ಇದನ್ನು ತಿಳಿಯದೆ ಕಿರಿದಿಯಾಗಿ ಹಸನಾದ ಹೊಲಕ್ಕೆ ಮಡಿಕೆ ಹೊಡೆಯುವುದೇ ತಕ್ಕೆ ದುಬಾರಿ ಕೆಲಸವೆಂದು ಮೈಗಳ್ಳತನದಿಂದ ಹಾಗೆ ಹರಗೆ ಬಿತ್ತುವುದರಿಂದ ಪ್ರತಿ ಕೂರಿಗೆಗೆ ಒಂದು ಹೇರು ಎರಡು ಹೇರಿನಂತೆ ಬೆಳೆದರೆ ಅಷ್ಟಕ್ಕೆ ಸಂತುಷ್ಟರಾಗುತ್ತಾರೆ. ಆದರೆ ಅದರೊಳಗೆ ಸ್ವಲ್ಪ ಉತ್ತಮ ಭೂಮಿಯಾದರೆ ಕೂರಿಗೆಗೆ ಮೂರು ಹೇರು ನಾಲ್ಕು ಹೇರಿನಂತೆ ಬೆಳೆದರೆ ಬಹುಬೆಳೆ ಎಂದು ಸಂತೋಷಿಸುತ್ತಾರೆ. ಅದರಲ್ಲಿ ಉತ್ತಮ ಎರಿ ಅಥವಾ ಒಂಡು ಭೂಮಿ ಮತ್ತು ಮಡಿಕಟ್ಟು ಭೂಮಿಯಾಗಿ ಕಾಲಿಗೆ ಸಾಮರ್ಥ್ಯದಿಂದ ಹತ್ತು ಹನ್ನೆರಡು ಹೇರಿನಂತೆ ಬೆಳೆದರೆ ಮೀರಿದ ಬೆಳೆ ಎಂದು ಹಿಗ್ಗುತ್ತಾರೆ. ಕೃಷಿಕರಾದ ರೈತ ಜನರಿಗೆ ಅತಿ ಉತ್ಪನ್ನವಾಗುವಂತಹ ಪರೋಪಕಾರವಾದ ಬಹುಯುಕ್ತಿಗಳನ್ನು ಈ ಹೊಸ ಗ್ರಂಥದಲ್ಲಿ ಲೋಕೋಪಕಾರವಾಗಿ ಬರೆದಿರುವೆನು. ಹೇಗೆಂದರೆ ತೀರಾ ಕನಿಷ್ಠ ಭೂಮಿಗೆ ಪ್ರತಿ ಕೂರಿಗೆಗೆ ಹತ್ತು ಹೇರಿನಂತೆ, ಮಧ್ಯಮ ತರದ ಭೂಮಿಗಳಲ್ಲಿ ಪ್ರತಿ ಕೂರಿಗೆಗೆ ಹದಿನೈದು ಇಪ್ಪತ್ತು ಹೇರಿನಂತೆ, ಉತ್ತಮ ಭೂಮಿಯಾದ ಚಲೋ ಎರಿ ಮಡಿ ಒಂಡು ಮೊದಲಾದ ಭೂಮಿಗಳಿಗೆ ಪ್ರತಿ ಕೂರಿಗೆಗೆ ಮೂವತ್ತು ನಲವತ್ತು ಹೇರು ಧಾನ್ಯವು ತಪ್ಪದೇ ಬೆಳೆಯುವಂಥ ಉಪಾಯಗಳನ್ನು ಹಾಗೂ ಯುಕ್ತಿಗಳನ್ನು ಈ ಗ್ರಂಥದಲ್ಲಿ ತಿಳಿಸುತ್ತೇನೆ. ಅವು ಹೇಗೆಂದರೆ, ಕೃಷಿಕರಾದವರು ತಮ್ಮ ಸ್ವಾಧೀನದಲ್ಲಿದ್ದ ಹೊಲಗಳನ್ನು ಮೊದಲು ಹೇಳಿದಂತೆ ಒಡ್ಡು ವಾರಿಗಳಿಂದ ತಿದ್ದುಕೊಂಡು ಹೊಲವನ್ನು ಸಮತಳ ಮಾಡಿ ನಟ್ಟು ಮುಂತಾದ ಮಲಿನಗಳಿಲ್ಲದಂತೆ ಕಿರಿದಿ ಮಾಡಿಕೊಂಡು ಗೊಬ್ಬರವನ್ನು ಹಾಕಿಕೊಂಡು ಭೂಮಿಯನ್ನು ನಿರ್ಮಲ ಮಾಡಿಕೊಳ್ಳಬೇಕು. ಮತ್ತು ಈ ಪ್ರಕರಣದ ಮುಖ್ಯ ತಾತ್ಪರ್ಯವು ಏನೆಂದರೆ, ಮಳೆಯಾದಾಗಲೇ ಮಳೆಯ ನೀರು ಯಾವ ಪ್ರಕಾರದ ಹೊಲವಾದರೂ ಹೊಲದ ತುಂಬ ಗೇಣು ಚೋಟು ನೀರಾದರೂ ನಿಂತು ಹೋಗುವ ಹಾಗೆ ಮಾಡಿಕೊಳ್ಳುವುದೇ ಕೃಷಿ ಜನರ ಜಾಣತನವು. ಈ ರೀತಿಯಿಂದ ಹೊಲವನ್ನು ತಿದ್ದಿಕೊಂಬುವುದೇ ಮುಖ್ಯ ಪ್ರಯೋಜನವು. ಈ ಪ್ರಕಾರ ಕಿರಿದಿಯಾಗಿ ತಿದ್ದಿಕೊಂಡ ಹೊಲವಾದರೂ ಪ್ರತಿ ವರ್ಷಕ್ಕೂ ಮಾಡತಕ್ಕ ಮೆಹನತನ್ನು ಮಾಡುವುದನ್ನು ಬಿಡಲಾಗದು. ಹೇಗೆಂದರೆ, ಕನಿಷ್ಠ ಭೂಮಿಗಳಿಗೆ ಮೂರು ವರ್ಷಕ್ಕೊಮ್ಮೆ, ಮಧ್ಯಮ ಭೂಮಿಗಳಿಗೆ ನಾಲ್ಕು ವರ್ಷಕ್ಕೊಮ್ಮೆ, ಉತ್ತಮ ಭೂಮಿಗಳಿಗೆ ಐದು ವರ್ಷಕ್ಕೊಮ್ಮೆ ಚೆನ್ನಾಗಿ ಗೊಬ್ಬರವನ್ನು ಹಾಕಿಕೊಳ್ಳುತ್ತಾ ಹೋಗಬೇಕು. ಮತ್ತು ಪ್ರತಿ ವರ್ಷಕ್ಕೂ ಒಂದು ಸಾಲು ಅಥವಾ ಎರಡು ಸಾಲು ಮಡಿಕೆ ಹೊಡೆಯಬೇಕು. ಅದರಲ್ಲಿ ಬೇಸಿಗೆಯಲ್ಲಿ ಮಡಿಕೆ ಹೊಡೆದು ಹರಗುವ ಭೂಮಿಯು ಸಣ್ಣ ಎರಿ ಅಂದರೆ ಬಹಳವಾಗಿ ಬೀಡಿ ಸೆಳೆಯದಂಥ ತಂಪ ಉರಿಗಳು ಮತ್ತು ಕೇಸರಿ ಕರ್ಲು ಮಡಿಕಟ್ಟು ಒಂಡು ಭೂಮಿ ಗರಸು ಭೂಮಿ ಮರಡಿಯ ಪೈಕಿ ಮೃದುವಾದ ಭೂಮಿ ಕಲ್ಲು ಭೂಮಿಗಳಲ್ಲಿ ಗುಣಿಗಲ್ಲು ಭೂಮಿ ಮೊದಲಾದ ಸ್ವಲ್ಪ ಮೃದುವಾದ ಭೂಮಿಗಳನ್ನು ಪರೀಕ್ಷಿಸಿ ಬೇಸಿಗೆಯಲ್ಲಿ ಎರಡು ಎತ್ತಿನ ಮಡಿಕೆ ಹೊಡೆದು ಆ ಹಳ್ಳಿಗಳು ಸ್ವಲ್ಪ ಬಿಸಿಲು ತಾಕಿ ಒಡೆಯುವುದಕ್ಕೆ ಬಂದಾಗ ಮೂರು ಸಾಲು ಬೇಸಿಗೆಯ ಹರತಿಯನ್ನು ಕಾಳಜಿಯ ಮೇಲೆ ಚೆನ್ನಾಗಿ ಹರಗಿ ಹೊಲದಲ್ಲಿ ಕೊಯ್ಲಿ ಕಸ ರೌದಿ ಮೊದಲಾದ ಮಲಿನಗಳು ಇಲ್ಲದ ಹಾಗೆ ಹೆಟ್ಟ ಹೊಡೆದು ಆರಿಸಿ ಕಡೆಯಲ್ಲಿ ಗೊಬ್ಬರದ ನಿಮಿತ್ತವಾಗಿ ಮಾಡಿದ ತಗ್ಗಿಗೆ ಹಾಕಿಸಿ ಮಳೆಯು ಬರುವುದರೊಳಗೆ ಸಿದ್ಧ ಮಾಡಿ ಇಟ್ಟಿರಬೇಕು. ಮತ್ತು ಬಹಳ ಬೀಡಿ ಸೆಳೆಯುವಂತಹ ಬಲವಾದ ಎರೆಯ ಭೂಮಿಗಳಿಗೂ, ಇದಲ್ಲದೆ ಗಟ್ಟಿಕರ್ಲು ಉಸುಕು ಮಿಶ್ರವಾದ ಹಾಳು ಹಾಗೂ ಉಸುಕು ಮಿಶ್ರವಾದ ಕೆಂಪು ಮಸಾರಿ ಮತ್ತು ಉಸುಕು ಭೂಮಿ ಇವುಗಳು ಬಿರುಸಾಗಿರುವುದರಿಂದ ಬೇಸಿಗೆಯಲ್ಲಿ ಮಡಿಕೆಯು ಚೆನ್ನಾಗಿ ಹಾಯುವುದಿಲ್ಲವಾದ ಕಾರಣ ಪ್ರಥಮದ ಒಂದು ಅಕಾಲ ಮಳೆಯಾದಾಗಲಿ ಮತ್ತು ಅಶ್ವಿನ್ಯಾದಿ ಮಳೆಯಾದಾಗಲಿ ಮೃದುವಾದ ಸಮಯ ನೋಡಿ ಎರಡು ಸಾಲು ಮಡಿಕೆ ಹೊಡೆದು ಚೆನ್ನಾಗಿ ಮೂರು ಸಾಲು ಹರಗಿ ತಯಾರು ಮಾಡಿ ಇಟ್ಟು ಭರಣಿಯಿಂದ ಹಿಡಿದು ಆರಿದ್ರಿ ಪುಷ್ಯ ಪುನರ್ವಸುವವರೆಗೂ ಯಾವ ಮಳೆಯಲ್ಲಿ ಹಸಿಯಾದರೂ ಮುಂಗಾರಿಯನ್ನು ಬಿತ್ತಬೇಕು. ಅಷ್ಟರಲ್ಲಿ ಹೊಲವು ನೋಲ್ಲಿ ಆದ ಹಾಗೆ ಹದವನ್ನು ನೋಡಿ ಒಂದು ಸಾಲು ಎರಡು ಸಾಲು ಹರಗಿ ತಯಾರು ಮಾಡಿರಬೇಕು. ಹುಲ್ಲು ಸದಿಯು ಸಿಕ್ಕಿರುವುದಕ್ಕಿಂತ ಮೊದಲೇ ಜಾಗೃತಿಯಿಂದ ಹಸನು ಮಾಡಿ ಇಟ್ಟಿರಬೇಕು. ಹಿಂಗಾರಿಯ ಪದಾರ್ಥಗಳನ್ನು ಬಿತ್ತತಕ್ಕ ಭೂಮಿಯಾದರೆ ಮೊದಲೇ ಆ ಹೊಲವನ್ನು ಈ ಪ್ರಕರಣದ ಐದನೇ ಕಲಮಿನಲ್ಲಿ ಹೇಳಿದಂತೆ ಚೆನ್ನಾಗಿ ತಿದ್ದಿಕೊಂಡು ಕಿರಿದಿ ಮಾಡಿದ ಹೊಲವಾದರೆ ಒಂದು ವರ್ಷ ಗೊಬ್ಬರವನ್ನು ಹಾಕಿದ್ದರೆ ಮುಂದೆ ಭೂಮಿಯ ಅನುವರಿತು ನಾಲ್ಕು ವರ್ಷ ಹಾಗೆ ಬಿಟ್ಟು ಪ್ರತಿ ವರ್ಷ ಎರಡು ಸಾಲು ಮಡಿಕೆ ಹೊಡೆದು ಬೇಸಿಗೆಯಲ್ಲಿ ಮೂರು ಸಾಲು ಹರಗಿ ಪುನಃ ಮುಂಗಾರಿಯನ್ನು ಬಿತ್ತಿದ ಮೇಲಾಗಲಿ ಅಥವಾ ನೊಲ್ಲಿ ಹುಟ್ಟಿದ ಹಾಗೆ ಹೊರಪು ನೋಡಿ ಮುಂಗಾರಿಯ ಬಿತ್ತಿದ ಮೇಲೆ ಒಂದು ಸಾಲು ಹರಗಿ ಕಾಲಿಗೆಯನ್ನು ನೋಡಿ ಹತ್ತಿಯನ್ನಾಗಲಿ ಹಿಂಗಾರಿಯ ಧಾನ್ಯವನ್ನಾಗಲಿ ಬಿತ್ತಬೇಕು. ತೀವ್ರ ಹಸಿಯಾಗದಂಥ ಕರ್ಲು ಪಡಿಭೂಮಿಯಾದರೆ ಮೊದಲು ಒಂದು ಸಾಲು ಮಡಿಕೆ ಹೊಡೆದು ಆಮೇಲೆ ಗೊಬ್ಬರವನ್ನು ಹಾಕಿ ಮತ್ತೊಂದು ಸಾಲು ಮಡಿಕೆ ಹೊಡೆಯಬೇಕು. ತರುವಾಯ ಮೂರು ಸಾಲು ಹರಗಿ ಮತ್ತೊಂದು ಸಾಲು ಮಡಿಕೆ ಹೊಡೆದು ಬಿಡಬೇಕು. ಆಮೇಲೆ ಮಳೆಯಾಗಿ ಸಾಲಿನಲ್ಲಿ ನೀರು ನಿಂತು ತಂಪು ಹಿಡಿದು ಹಸಿಯಾಗುವುದು. ಆಮೇಲೆ ಸ್ವಲ್ಪ ಒರಪು ನೋಡಿ ಎರಡು ಸಾಲು ಹರಗಿ ಬಿತ್ತಬೇಕು. ಆ ಹೊಲಕ್ಕೆ ಮುಂಗಾರಿ ಅಥವಾ ಹಿಂಗಾರಿಯಲ್ಲಿ ಯಾವ ಪದಾರ್ಥವನ್ನಾದರೂ ಬಿತ್ತಿದರೂ ಬರುತ್ತದೆ. ಮತ್ತು ಗೋಧಿಯ ಬಿತ್ತುವ ಹೊಲವನ್ನು ಏಳು ಸಾಲು ಹರಗಬೇಕು. ಹೇಗೆಂದರೆ ಮೊದಲು ಮಡಿಕೆ ಹೊಡೆದು ಚೆನ್ನಾಗಿ ಮೂರು ಸಾಲು ಬೇಸಿಗೆಯಲ್ಲಿ ಹರಗಬೇಕು. ಪುನಃ ಮಳೆಯಾದ ಮೇಲೆ ಹೊಂಬ ಹಸಿಯೊಳಗೆ ಮೂರು ಸಾಲು ಹರಗಬೇಕು. ಹೇಗೆಂದರೆ ಮುಂಗಾರಿಯನ್ನು ಬಿತ್ತುವುದರೊಳಗೆ ಒಂದು ಸಾಲು, ಮುಂಗಾರಿಯನ್ನು ಬಿತ್ತಿದ ಮೇಲೆ ಒಂದು ಸಾಲು, ಪುನಃ ಹತ್ತಿಯನ್ನು ಬಿಳಿಜೋಳವನ್ನು ಬಿತ್ತಿದ ಮೇಲೆ ಒಂದು ಸಾಲು, ಹೊಂಬ ಹಸಿನೊಳಗೆ ಹರಗಿ ಪುನಃ ಗೋಧಿಯ ಬಿತ್ತುವ ಮುಂದೆ ಒಂದು ಸಾಲು ಹರಗಿ ಗೋಧಿಯನ್ನು ಬಿತ್ತಬೇಕು. ಆ ಬೆಳೆಯು ಪ್ರತಿ ಕೂರಿಗೆಗೆ 30 ಹೇರು ಬೆಳೆಯುವುದಕ್ಕೆ ಸಂಶಯವಿಲ್ಲ. ಸ್ವಲ್ಪ ಕಪ್ಪು ತರವುಳ್ಳ ಮೊರಡಿ ಪೈಕಿಯ ಭೂಮಿ ಇದ್ದು ಅಂಥ ಭೂಮಿಯಲ್ಲಿ ಗೋಧಿಯನ್ನು ಬಿತ್ತಬೇಕಾದರೆ ಉತ್ತರಿಯ ಮಳೆಯು ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಈ ಪ್ರಕರಣದಲ್ಲಿ ಹಿಂದೆ ಹೇಳಿದ ಪ್ರಕಾರ ಏಳು ಸಾಲು ಹರಗಿ ಸಿದ್ಧ ಮಾಡಿ ಇಟ್ಟುಕೊಂಡು ಇದ್ದು ಉತ್ತರಿಯ ಪ್ರವೇಶ ಕಾಲದಲ್ಲಿ ಗೋಧಿಯನ್ನು ಬಿತ್ತುವಾಗೆ ಕೂರಿಗೆಯ ಹಿಂದೆ ಸಾಲಿಗೊಂದು ಬುಕ್ಕ ಕಟ್ಟಿ ಮೊದಲೇ ಕಸಕಡ್ಡಿಯನ್ನು ಆರಿಸಿ ಚಲೋ ಗೊಬ್ಬರವನ್ನು ಸೋಸಿ ಅಲ್ಲಲ್ಲಿ ಹಾಕಬೇಕು. ಬಿತ್ತುವ ಸಮಯದಲ್ಲಿ ಆ ಗೊಬ್ಬರವನ್ನು ಉಡಿಯಲ್ಲಿ ಕಟ್ಟಿಕೊಂಡು ಕೂರಿಗೆಯ ಹಿಂದೆ ಅಕ್ಕಡಿ ಹಾಕಿದಂತೆ ಮೂರು ಸಾಲಿನ ಕೂರಿಗೆಯಾದರೆ ಮೂರು ಮಂದಿ, ನಾಲ್ಕು ತಾಳಿನ ಕೂರಿಗೆಯಾದರೆ ನಾಲ್ಕು ಮಂದಿ ಹುಡುಗರನ್ನಾಗಲಿ ಅಥವಾ ಹೆಂಗಸರನ್ನಾಗಲಿ ಗೊಬ್ಬರ ಹಾಕುವುದಕ್ಕೆ ಹಚ್ಚಿ ಮುಂದೆ ಬಿತ್ತುತ್ತ ಹೋದಲ್ಲಿ ಹಿಂದೆ ಆ ಸಾಲಿನಲ್ಲಿ ಗೊಬ್ಬರ ಬೀಳುತ್ತ ಹೋಗುವ ಹಾಗೆ ಮಾಡಿ ಬಿತ್ತಿ ಬೆಳೆ ಸಾಲು ಹೊಡೆದ ಸಾಲು ಮುಚ್ಚಿದ ಮೇಲೆ ಆ ಗೋಧಿಯು ಗೊಬ್ಬರದ ಕಸುವಿನಿಂದ ಒಂದೆರಡು ಮಳೆಯಾದರೂ ಕೆಡದೆ ತ್ಯಾಬಿ ಕುಂಕುಮ ಇಟ್ಟಂಗಿ ಮೊದಲಾದ ರೋಗಗಳು ಹಾಯದೆ ಧಾನ್ಯಗಳು ದಪ್ಪಾಗಿ ಪೂರ್ಣ ಹಿಟ್ಟು ತುಂಬಿ ಕೆಂಪು ಬಣ್ಣವಾಗಿ ಮೂರು ತಿಂಗಳದೊಳಗೆ ಬರುವವು. ಗೋಧಿ ಹತ್ತಿ ಬಿಳಿಜೋಳ ಮೊದಲಾದ ಸರ್ವ ಹಿಂಗಾರಿ ಧಾನ್ಯಗಳನ್ನು ಮತ್ತು ಮುಂಗಾರಿಯ ಕಾಲದಲ್ಲಿ ಬಿತ್ತತಕ್ಕಂಥ ಸಕಲ ಪದಾರ್ಥಗಳ ವಿಷಯವನ್ನು ವಿಸ್ತಾರವಾಗಿ ಮುಂದೆ ಕೆಲವು ಪ್ರಕರಣಗಳಲ್ಲಿ ಬರೆದಿರುವೆನು. ಅದನ್ನು ನೋಡಿ ಅದರ ಹದಬೆದೆಯ ಕಾಲಗಳನ್ನು ಪೈರುಗಳ ಕಾಲಿಗೆಯನ್ನು ಭೂಮಿಯ ಪರೀಕ್ಷೆಯನ್ನು ಚೆನ್ನಾಗಿ ತಿಳಿದುಕೊಂಡು ಅದರಂತೆ ಉಪಾಯಗಳನ್ನು ಮಾಡಿ ಜಾಣತನದಿಂದ ಬಿತ್ತಿ ಬೆಳೆ ಮಾಡಿಕೊಳ್ಳಬೇಕು. ಈ ಪ್ರಕರಣದಲ್ಲಿ ಬರೇ ಹರಗುವುದನ್ನು ಹೇಳಿದ್ದೇನೆ. ಆದರೆ ಕಿರಿದಿಯಾದ ಹೊಲವಾದರೂ ಪ್ರತಿ ವರ್ಷ ಮಡಿಕೆಯ ಹೊಡೆಯದೆ ಚೆನ್ನಾಗಿ ಹರಗದೆ ಮತ್ತು ಭೂಮಿಯ ಅನುವರಿತು ಮೂರು ವರ್ಷ ಅಥವಾ ನಾಲ್ಕು ವರ್ಷಕ್ಕೊಮ್ಮೆ ಗೊಬ್ಬರವನ್ನು ಹಾಕದೆ ಇರಲಾಗದು. ಈ ಪ್ರಕಾರ ಪ್ರತಿ ವರ್ಷಕ್ಕೂ ವ್ಯವಸಾಯ ಮಾಡಬೇಕಾದರೆ ಅಲಗರ್ಜಿ ನಿತ್ರಾಣವಾದ ಎತ್ತುಗಳಿಂದ ಹೊಲದ ಕೆಲಸವು ಸಾಗುವುದಿಲ್ಲವಾದ ಕಾರಣ ತ್ರಾಣವುಳ್ಳ ಎತ್ತುಗಳನ್ನು ತೆಗೆದುಕೊಳ್ಳಬೇಕು. ತ್ರಾಣಹೀನವಾದ ಎಂಟು ಎತ್ತುಗಳನ್ನು ಕಟ್ಟುವುದಕ್ಕಿಂತಲೂ ತ್ರಾಣವುಳ್ಳ ನಾಲ್ಕೇ ಎತ್ತುಗಳು ಸಾಕು. ಮತ್ತು ಬಲಹೀನವಾದ ನಾಲ್ಕು ಎತ್ತುಗಳನ್ನು ಕಟ್ಟುವುದಕ್ಕಿಂತಲೂ ಬಲಿಷ್ಠವಾದ ಎರಡು ಎತ್ತುಗಳು ಸಾಕು. ಇದನ್ನರಿತು ತ್ರಾಣವುಳ್ಳ ಎತ್ತುಗಳು ಕಟ್ಟಿ ಮೈಗಳ್ಳರಲ್ಲದಂತಹ ಬಲವಂತರಾದ ಮನುಷ್ಯರುಗಳನ್ನು ಇಟ್ಟುಕೊಂಡು ಈ ಪ್ರಕರಣದಲ್ಲಿ ಹೇಳಿದಂತೆ ಜಾಗೃತನಾಗಿ ಉಪಾಯಗಳನ್ನು ಮಾಡಿ ಹದವರಿತು ಬಿತ್ತಿದರೆ ಇಲ್ಲಿ ಹೇಳಿದಂತೆ ಪ್ರತಿ ಕೂರಿಗೆಗೆ 30 ಹೇರು 40 ಹೇರಿನಂತೆ ಬೆಳೆಯಾಗುವುದಕ್ಕೆ ಸಂಶಯವಿಲ್ಲ. ಸ್ವಲ್ಪ ಮಧ್ಯಮ ತರದ ಭೂಮಿಯು 20-25 ಹೆಸರಿನಂತೆ ಮತ್ತು ಸಾಮಾನ್ಯ ಭೂಮಿಯಲ್ಲಿ 10-15 ಹೇರು ಧಾನ್ಯವು ಪ್ರತಿಯೊಂದು ಕೂರಿಗೆ ಭೂಮಿಯಲ್ಲಿ ಬೆಳೆಯಬಹುದು. ಕಾಳು ಹನಿ ಹನಿಯಾಗಿ ಬರ್ತ

ಬಿಡು ಬಾಯದೊಳು ಬಂದ ಮನಸದೊಳು ಎಡವಿಡುವುದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ ಒಡಲೋಳು ವಂಚಿಸಿ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ ಪಡೆದರೆ ಶಿವ ನಿನ್ನ ಬಲಿವನೆ ಮರುಳೇ ಮನಸದೋಳು ಎಡವಿಡುವುದಿರು ಶಂಭುವ ಕುರುಪಾಯದೋಳು ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಮನಮೆಚ್ಚಿ ನಡೆಕೊಂಬುವುದೇ ಚಂದವು ಜನರೇನು ಬಲ್ಲರು ಒಳಗಾಗು ಕೃತ್ಯವ ಜನರೇನು ಬಲ್ಲರು ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ವಲ್ಲ ಮನವರಿಯದ ಕಳ್ಳತನವಿಲ್ಲ ವಲ್ಲ ಇದು ಬಾಗ್ಯದೊಳು ದಂಗ ಮನಸದೋಳು ಎಡವಿಡುವುದಿರು ಶಂಭುವ ಬಿಡುಬಾಯದೊಳು ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ ಜನರು ಮೆಚ್ಚುತ್ತ ನಿನ್ನ ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ ಜನ ಮೆಚ್ಚದಿರೆ ಶಿವ ಬಿಡುತ್ತಿಗನೇ ಜನರಿಲ್ಲಿ ನಿಲ್ಲನು ದೊಡ್ಡಾತ ನಿಲ್ದರೆ ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ದರೆ ಜನರಿಲ್ಲಿ ನಿನ್ನನು ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ದರೆ ಚುನುಮಯ ಶಿವನಲ್ಲೇ ಅರಿಯನೆ ಮರುಳೇ ಗುರು ಬಾಹ್ಯ ಮನಸದೋಳು ಎಡವಿಡುವುದಿರು ಶಂಭುವ ಗುರುಬಾಯದೋಳು ಬಂದವ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನಕಂಜಿ ನಡೆದರೆ ಮನ ಮೆಚ್ಚಿ ನಡೆದರೆ ಮನ ಕಂಜಿ ನಡೆಯದೆ ಜನಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಇದು ಬಾಯದೋಳು ಮನಸದೋಳು ಎಡವಿಡುವುದಿರು ಶಂಭುವ ಗುರುಬಾಯ ಅನುಭವದಡಿಗೆ ಮಾಡಿ ಅದ ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಮಾಡಿ ಶಿವ ಅನುಭವದಡಿಗೆ ಮಾಡಿ ಶಿವ ಶಿವ ಅನುಭವದಡಿಗೆ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ತನುವೆಂಬ ಭಾಂಡವ ತೊಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನಿಯಾನ ಬಳೆದು ಘನವೆಂಬ ಮನೆಯಾನ ಬಳಿದು ಅಲ್ಲಿ ಮಿನುಗು ತ್ರಿಗುಣವೆಂಬು ಒಲೆಗುಂಡ ತುಳಿದು ಅನುಭವದಡಿಗೆಯ ಮಾಡಿ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಅನುಭವದಡಿಗೆಯ ಅನುಭವದಡಿಗೆಯ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ವಿರತಿ ಎಂಬುವ ಮಡಿಯ ಒಟ್ಟು ವಿರತಿ ಎಂಬುವ ಮಡಿಯ ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ಶಿವ ವಿರತಿ ಎಂಬುವ ಮಡಿಯ ನೋಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ಅರಿವೆಂಬ ಬೆಂಕಿಯ ಕೊಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಅನುಭವದಡಿಗೆಯ ಅದಕ್ಕನುಭಾವಿಗಳು ಬಂದು ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಪರವೆಂಬ ಸಾಮಗ್ರಿ ಗೂಡಿ ಪರವೆಂಬ ಸಾಮಗ್ರಿ ಗೂಡಿ ಸಾರ ತರ ಮೋಕ್ಷವೆಂಬ ಪಾಕವ ಮಾಡಿ ಸಾರ ತರ ಮೋಕ್ಷವೆಂಬುವ ಪಾಕವ ಮಾಡಿ ಹರಶರಣರು ಸವಿದಾಡಿ ಹರಸವಿದರು ಹರಶರಣರು ಸವಿದಾಡಿ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ಚರಣವ ಪಾಡಿ ಅನುಭವದಡಿಗೆಯ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಲಿಂಗ ಪೂಜೆಯ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮದೊಳು ಮಿಂದು ಗಂಗೆಯ ಮುನಿಗಳ ಸಂಗಮದೊಳು ಮಿಂದು ಶೃಂಗಾಟದು ಪರ್ಯ ರಂಗ ಮಂಟಪದೋಳು ಶೃಂಗಟದು ಪರಿಯ ರಂಗ ಮಂಟಪಗಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಪ್ರಾಣಲಿಂಗ ಪೂಜೆ ಪ್ರಾಣಲಿಂಗ ಪೂಜೆಯ ವರ ಭಕ್ತಿ ಜಲವ ನಿಧಿ ವರ ಭಕ್ತಿ ಜಲವ ನಿಧಿ ವರ ಭಕ್ತಿ ಜಲವ ನಿಧಿ ಮಜ್ಜನ ಗೈದು ವಿರತಿ ಗಂಧವನೇ ತಿಡಿ ತಿಡಿ ವಿರತಿ ಗಂಧವನೇ ತಿಡಿ ಕರ್ಣೇಂದ್ರಿಯಗಳೆಂಬ ಮಿರುಗು ವಕ್ಷತಿಯ ನಿಟ್ಟರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಹರುಷವೆಂಬುವ ಧೂಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರಜತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ನಿರದತ್ತಿ ಪರಿಪೂರ್ಣ ನೈವೇದ್ಯವನು ಮಾಡಿ ಮರೆವ ತ್ರಿಗುಣವೆಂಬ ವರ ತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿ ನಿಮ್ಮಳು ಲಿಂಗ ಪೂ ಲಿಂಗ ಪೂಜೆಯ ಮಾಡಿ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿ ಕರದಿಷ್ಟಲಿಂಗವಿದೆ ಕರದಿಷ್ಟಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿರೆ ಕರದಿಷ್ಟಲಿಂಗವಿದೆ ಕರದಿಷ್ಟಲಿಂಗವಿದೆ ಲಿಂಗವಿದೆ ಲಿಂಗವಿದೆ ಶರೀರದೋಳು ಪರ್ವಸ್ತು ತಾನಾಗಿರೆ ಪರಗೊಳ ಗೆರಡನ್ನ ದರಿವನೆವನು ಮೀರಿ ಗುರುಸಿದ್ಧ ನಂಗ್ರಿಯದೋಳು ಬರದೆ ಕಮಯವಾಗಿ ಗುರುಸಿದ್ಧ ನಂಗ್ರಿಯೋಳು ಬರದೇ ಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಮಾತಿನೊಳಗು ಕತೆಯೊಳಗು ಶುದ್ಧವಿರುವುದೇ ಮಡಿ ಮಾತಿನೊಳಗು ಕತೆಯೊಳಗು ಶುದ್ಧವಿರುವುದೇ ಮಡಿ ಕಾಮ ಮೋಗ ಷಡ್ರಿಪುಗಳ ಕಾಮ ಮೋಗ ಷಡ್ರಿಪುಗಳ ತ್ಯಜಿಸಿ ಸಚ ಪಥ ಬಿಡೆ ತ್ಯಜಿಸಿ ಸಚ ಪಥ ಬಿಡೆ ಮಾತಿನೊಳಗು ಕತೆಯೊಳಗು ಶುದ್ಧವಿರುವುದೇ ಮಡಿ ಪುಣ್ಯಮತಿಯು ಪುಣ್ಯ ಕೃತಿಯು ಬೇಕು ಮಾತು ಮಾತಿಗೆ ಪುಣ್ಯಮತಿಯು ಪುಣ್ಯಕೃತಿಯು ಬೇಕು ಮಾತು ಮಾತಿಗೆ ಪರಪೀಡೆಯ ನೋಡದಂತೆ ಪರಪೀಡೆಯ ನೋಡದಂತೆ ಪರಪೀಡೆಯ ನೋಡದಂತೆ ಬರಿ ಪುರಾಣ ವೇತಗೆ ಬರಿ ಪುರಾಣ ವೇತಗೆ ಮಾತಿನೊಳಗು ಕೃತಿಯೊಳಗು ಶುದ್ಧವಿರುವುದೇ ಮಡಿ ನೀತಿ ನೀತಿ ನೀತಿ ಎಂದು ಮಾತನಾಡುವುದೇತಗೆ ನೀತಿ ನೀತಿ ನೀತಿ ಎಂದು ಮಾತನಾ ಮಾತನಾಡುವುದೇ ತಡೆ. ನೂತನ ದರ್ಧವ ಮತಿಸದ ನೂತನ ದರ್ಧವ ಮತಿಸದ ಒಣವೇದಾಂತ ವೇದಗೆ ಒಣವೇದಾಂತ ವೇದಗೆ ಮಾತಿನೊಳಗು ಪ್ರತಿಯೊಳಗು ಶೂದ್ಧವಿರುವುದೇ ಮಡಿ. ನೀನು ಮಾಡುತ್ತಿರುವ ಕರ್ಮ ಕರ್ಮ